ಪತ್ರ ಸಚಿವೆ ಶೋಭಾ ಕರಂದ್ಲಾಜೆ. 7ನೇ ವೇತನ ಆಯೋಗದ ವರದಿ ಸಲ್ಲಿಕೆಗೆ ಅವಧಿ ವಿಸ್ತರಣೆ, ರಾಜ್ಯಪಾಲರ ಆದೇಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕರ್ನಾಟಕ. ಆಕಾಶವಾಣಿ ಹೊಸಪೇಟೆ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೈತ ಬಾಂಧವರಿಗೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ, ಹಾಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ದಾಳಿಂಬೆ ಬೆಳೆ ಅನುಭವ ಕುರಿತು ಶ್ರೀ ಚಂದ್ರಪ್ಪ ಆಲೂರ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಟ್ಟೂರು ತಾಲೂಕಿನ ಉಜ್ಜಿನಿ ಗ್ರಾಮದ ರೈತರು ಚಂದ್ರಪ್ಪ ಆಲೂರು ಇವರು ನಮ್ಮೊಟ್ಟಿಗಿದ್ದಾರೆ. ವಿಶೇಷವಾಗಿ ವಾಣಿಜ್ಯ ಬೆಳೆಯಾಗಿರ್ತಕ್ಕಂತಹ ದಾಳಿಂಬೆ ಬೆಳೆಯನ್ನು ಬೆಳೀತಾ ಇದ್ದಾರೆ. ಇವರ ಈ ದಾಳಿಂಬೆ ಕೃಷಿಯ ಅನುಭವಗಳನ್ನು ನಮ್ಮ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಚಂದ್ರಪ್ಪರೇ. ನಮಸ್ತೆ ಸರ್. ಚಂದ್ರಪ್ಪರೇ, ಈಗ ನಿಮಗೆ ಎಷ್ಟು ವರ್ಷ ವಯಸ್ಸು? ಸರ್, ನನಗೀಗ 38 ವರ್ಷ ಸರ್. ಈ ಕೃಷಿ ಅನುಭವ? ಸರ್, ನಾವು ಹುಟ್ಟವಲ್ಲೂ ನಮ್ಮ ಅಪ್ಪರೆಲ್ಲ ರೈತರಿಂದ, ಅದರಿಂದಲೇ ಇದು ಮಾಡ್ಕೊಂತ ಬಂದಿದ್ದಾರೆ. ಅಂದ್ರೆ ನಿಮ್ಮ ತಂದೆಯವ್ರ ಕಾಲದ ಘಟ್ಟದಲ್ಲಿ ಆಗ ಕೃಷಿ ಏನೇನು ಬೆಳಿತೀರಿ? ಸರ್, ಅವ ರಾಗಿ, ಶೇಂಗಾ, ಮೆಕ್ಕೆಜೋಳ, ನವಣಿ, ಸಜ್ಜೆ, ಬರೀ ಅವನ್ನೇ ಬೆಳ್ಕೊಂತ ಇದ್ರು. ನಾವು ಇತ್ತೀಚೆಗೆ ಸ್ವಲ್ಪ ನಮ್ಮ ತಿಳುವಳಿಕೆ ಬಂದ ಮೇಲಿಂದ ಹಿಡಿದು ಬೋರ್ ಹಾಕ್ಸ್ಕೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ನೀರು ಬಿದ್ದಿತ್ತು, ಅದರಲ್ಲಿ ಬೇರೆ ಬೆಳೆ ಬೆಳಿಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾವು ಮತ್ತೆ ಬೇರೆ ನಮ್ಮೂರಲ್ಲಿ ನಮ್ಮ ಮುಂದಣರು ಅವರೆಲ್ಲ ಬೆಳೆದಿದ್ರು, ನೋಡ್ಕೊಂಡ್ವಿ ಅವರೆಲ್ಲ. ಇದನ್ನ ನೋಡ್ಕೊಂಡು 2 ವರ್ಷ ಅವರೆಲ್ಲ ಇದು ಮಾಡಿದ್ರು. ಅದನ್ನ ನೋಡ್ಕೊಂಡ್ಬಿಟ್ಟು ಮತ್ತೆ ನಾವೇನು ಮಾಡಿದ್ವಿ ಅಂದ್ರೆ ದಾಳಂಬರಿ ಹಾಕೋಣ, ಕಡಿಮೆ ನೀರು ಇತ್ತು ಅದಕ್ಕಾಗಿ ಡ್ರಿಪ್ ಮಾಡ್ಕೊಂಡ್ರೆ ಕಡಿಮೆ ನೀರು ಕೂಡ ಆಗುತ್ತಂತಂದ್ರು. ಮತ್ತೆ ಅದನ್ನೆಲ್ಲ ಬೇರೆ ಕಡೆಗೆಲ್ಲ ವಿಚಾರ ಮಾಡ್ಕೊಂಡ್ಬಿಟ್ಟು ಮತ್ತೆ ನಾವು 4.5 ಎಕರೆಗೂ ದಾಳಂಬರಿನೇ ಇದು ಮಾಡಿದ್ವಿ. 4.5 ಎಕರೆಯಲ್ಲಿ ದಾಳಿಂಬೆಯನ್ನು ಬೆಳಿತೀವಿ. ಹ್ಞೂ ಸರ್. ಬಹಳ ಮುಖ್ಯ ಉದ್ದೇಶ ನೀರು ಕಡಿಮೆ ಇದೆ. ಕಡಿಮೆ ಇದೆ ಅಣ್ಣ. ಹ್ಞೂ ಸರ್. ಅಂದ್ರೆ ದಾಳಿಂಬೆ ಬೆಳೆಗೆ ಹನಿ ನೀರಾವರಿಯಿಂದ ಅದು ಸ್ವಲ್ಪ ಹೆಲ್ಪ್ ಆಗ್ತದಂತ ಉದ್ದೇಶ ಸರ್. ಜೊತೆಗೆ ಈ ದಾಳಿಂಬೆ ಬೆಳೆಯೋದಕ್ಕೆ ಸರ್ಕಾರದ ಯೋಜನೆಗಳು ಏನೇನಿದಾವೆ, ಏನ್ ಲಾಭ ತಗೊಂಡ್ರಿ ಅದರಿಂದ? ಸರ್ ಏನಿಲ್ಲ, ಅದು ನರೇಗಾ ಇದರಲ್ಲಿ ನಮಗೆ ನಮ್ಮ ಜಾಬ್ ಕಾರ್ಡು ಹಾಕಿಬಿಟ್ಟು ಗ್ರಾಮ ಪಂಚಾಯತಿಯಲ್ಲಿ ತೋಟಗಾರಿಕೆ ಇಲಾಖೆ ನಮ್ಮ ಜಾಬ್ ಕಾರ್ಡ್ ನಂಬರು ಅದೆಲ್ಲ ಹೆಸರು ಕೊಟ್ಟೆ ಅಂದರೆ ಅವ್ರು ಏನು ಮಾಡ್ತಾರೆ ಅಂದ್ರೆ ನಮಗೆ ಸಸಿದು ಅದರದ್ದೆಲ್ಲ ಬರುತ್ತೆ, ಮತ್ತು ಸರ್ಕಾರದಿಂದ ಡ್ರಿಪ್ಪಿಂದು ನಾವೇನು ಡ್ರಿಪ್ಪಿಂಗ್ ಮೆಟೀರಿಯಲ್ ಹಾಕ್ತೀವಲ್ಲ ಅದರದ್ದು ನಮಗೆ 75% 90% ನಮಗೆ ಬರುತ್ತದು. ಅದರದ್ದು ನಾವೆಲ್ಲ ಹಾಕ್ಸಿದ ಮೇಲೆ ನಾವೆಲ್ಲ ಅದ್ರ ಬಿಲ್ಲೆಲ್ಲ ಸಬ್ಮಿಟ್ ಮಾಡಿದ ಮೇಲೆ ನಮ್ಮ ಅಕೌಂಟ್ಗೆ ಸರ್ಕಾರದಿಂದ ದುಡ್ಡು ಬರುತ್ತೆ. ಕೃಷಿ ಇಲಾಖೆಯಿಂದ ಮಾಡಿಕೊಡ್ತಾರೆ ಸರ್, ತೋಟಗಾರಿಕೆ ಇಲಾಖೆ. ಹಾಂ ಸರ್, ಅವರು ಏನೇನು ಕೊಡಬೇಕು ಡಾಕ್ಯುಮೆಂಟ್ಸ್ ಸರ್? ನಾವಲ್ಲಿ ಬಿಲ್ ಏನು ನಾವೇನು ಪೈಪ್ಗಳು ಅವೆಲ್ಲವನ್ನ ಏನು ಹಾಕ್ಸಿರ್ತೀವ ಅದರದ್ದೆಲ್ಲ ಹೋಗಿ ನಾವು ಬಿಲ್ಲು ಸಬ್ಮಿಟ್ ಮಾಡಿದ್ರೆ ಮಾಡ್ಬೇಕು ಸರ್. ಅವರು ಹಾಂ ಸರ್, ಕಾಂಟ್ರಾಕ್ಟ್ ಇದು ಏನು ಮಾಡಿರ್ತಾರ ಅವರೆಲ್ಲ ಅಲ್ಲಿ ಮಾಡ್ತಾರೆ ಸರ್. ಅದು ಅವರಿಂದ ನಮ್ಮ ಅಕೌಂಟ್ಗೆ ಬರುತ್ತೆ ಸರ್. ಅದು ನಾವು ಅದನ್ನು ಬಿಟ್ಟು ನಾವು ಸ್ವಂತ ಮಾಡ್ಕೊಂಡ್ರೆ ನಾವು ಸ್ವಂತ ಇಟ್ಕೋಬಹುದು, ಬೇರೆ ಇದು ಮಾಡಿಸಿದ್ರು ಕೂಡ ಅವ್ರಿಗೆ ನಾವು ಬೇರೆ ಇದು ಮಾಡಿ. 4 ಎಕರೆಗೆ ಎಷ್ಟು ಲಾಭ ಸರ್ಕಾರದ ಹಣ ತಗೊಂಡಿದ್ರಿ ಸರ್? 60-65 ಸಾವಿರ ರೂಪಾಯಿ ಅಷ್ಟೇ ಬರುತ್ತೆ ಸರ್. ಹಾಂ ಸರ್, ನಾವು ಸ್ವಲ್ಪ ಹೆಚ್ಚಿಗೆ ಹಾಕೊಂಬಿಟ್ಟು ಮಾಡ್ಕೋಬೇಕು ಸರ್. ಹಾಂ ಸರ್, ಅಂದ್ರೆ ಸರ್ಕಾರದ ಸಹಾಯಧನದಿಂದ ಅದರಲ್ಲೂ ವಿಶೇಷವಾಗಿ ಉದ್ಯೋಗ ಖಾತ್ರಿ ಯೋಜನೆ. ಹಾಂ ಸರ್, ಈಗ ಅದರಲ್ಲಿಂದ ಸರ್ ಐತೆ ಸರ್ ಲಾಭ. ಅದರಿಂದ ಸಸಿ ಇದು ಬರುತ್ತೆ ಸರ್, ಅದು ನಾವು ಗೊಬ್ಬರದ್ದು ಅದೆಲ್ಲ ಬರುತ್ತೆ. ಈಗ ಇತ್ತೀಚೆಗೆ ಒಂದು 2-3 ವರ್ಷ ಸುಟ್ಟು ಚೆನ್ನಾಗಿದೆ ಸರ್. ಈಗ ದಾಳಿಂಬೆ ಕೃಷಿ ಮಾಡಬೇಕು ಅನ್ನೋದಾದ್ರೆ ಮೊದಲೆಲ್ಲ ನಿಮ್ಮ ಭೂಮಿಯನ್ನು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು? ಸರ್, ಫಸ್ಟಿಗೆ ಎಲ್ಲ ಕ್ಲೀನಾಗೆಲ್ಲ ಅದ ಮಾಡ್ಕೊಂಬಿಟ್ಟು ಮಡಿಕೆ ಹೊಡೆದ್ಬಿಟ್ಟು ರಂಟೆ ಹೊಡೆದ್ಬಿಟ್ಟು ಕ್ಲೀನಾಗಿ ಅರಿಗ್ಬಿಟ್ಟು ಎಲ್ಲ ಏನು ಅದರಲ್ಲಿ ಇದ್ರ ಮಾಡಿದಾಗ ಮಾಡ್ಕೊಂಡು ಅದನ್ನು ಫಸ್ಟು ಸರ್ ಇದನ್ನು ಮಾರ್ಕೌಟ್ ಅಂತ ಮಾಡ್ತಾರೆ ಸರ್. ಎಕ್ಕಡೆ ನೋಡಿದ್ರೆ ಸರ್ ಒಂದೇ ಲೈನ್ ಕಾಣಬೇಕು. ಹಾಂ, ಈಗ ಹಿಂಗೆ ನೋಡಿದ್ರು ಅದೇ ಒಂದೇ ಲೈನು, ಎಕ್ಕಡೆ ಆ ರೀತಿ ನಾವು ಅದ ಮಾಡ್ಕೊಂಬಿಟ್ಟು ಮಾರ್ಕೌಟ್ ಮಾಡ್ಕೊಂತೀವಿ ಸರ್. ಅದ್ರ ಪ್ರಕಾರ ತೊಗೊಂಬಂದ್ಬಿಟ್ಟು ನಾವಲ್ಲಿ ಡ್ರಿಪ್ಪುಗಳು ಏನು ಪೈಪ್ಗಳು ಚುಚ್ಚಿರ್ತೀವಿ ಅಲ್ಲಲ್ಲೇ ಒಂದು ಸಸಿಗಳು ಹಾಕ್ಯಂತ ನೀರು ಬಿಡ್ಕೊಂತ ಹೋಗ್ತದೆ. ದಾಳಿಂಬೆ ಸಸಿ ಎಲ್ಲಿಂದ ತರಿಸಿ ಸರ್? ನಾವು ಫಸ್ಟ್ಗೆ ತಂದಿದ್ದು ಇಲ್ಲಿ ಬಳ್ಳಾರಿ ಹತ್ರ ತೊಗೊಂಬಂದಿದ್ವಿ ಸರ್. ಈಗ ಮೊನ್ನೆ ತೊಗೊಂಬಂದ್ರೆ ಅದು ಮಹಾರಾಷ್ಟ್ರದಲ್ಲಿ ತೊಗೊಂಬಂದಿವಿ ಸರ್. 1 ಎಕರೆಗೆ ಎಷ್ಟು ಸಸಿಗಳು ಕೂಡ್ತೇವೆ, ಯಾವ ಅಂತರದಲ್ಲಿ ಸರ್? ನಾವು 10-8 ಮಾಡಿವಿ ಸರ್. ಅದು 10-8 ಸರ್, 1 ಎಕರೆಗೆ 400 ಸಸಿ ಕುಂದಿರ್ತಾವೆ ಸರ್. ಹಾಂ, ಕೊಡುತ್ತೆ ಸರ್. ಈಗ ಸಸಿ ನಾಟಿ ಅಥವಾ ಸಸಿ ಹಾಕಿದ ಮೇಲೆ ನಿರ್ವಹಣೆ ಏನೇನು ಮಾಡ್ತಾ ಹೋಗ್ಬೇಕಾಗುತ್ತೆ ಸರ್? ಸ್ಟಾರ್ಟಿಂಗು ನಾವು ಕೊಟ್ಟಿಗೆ ಗೊಬ್ಬರ ಒಂದು ಸ್ವಲ್ಪ ಹಾಕಿಬಿಟ್ಟು ಸಸಿಗಳು ನಾಟಿ ಮಾಡ್ಕೊಂತ ಹೋಗ್ತೀವಿ. ಅದಾದಮೇಲೆ ಹೆಂಗೆಂಗೆ ಬೇಕಂಗಂಗೆ ಅದು ಇದು ಹಾಕ್ಕೊಳ್ಳಿ, ಒಂದು 4 ತಿಂಗಳಾಗತ್ತಲ್ಲ ಅದು ಗಿಡ ಕಟ್ಟಿಂಗ್ ಅಂತ ಮಾಡಿಸ್ತೀವಿ. ಅದಾದಮೇಲೆ ಇದ್ದು ಮತ್ತೆ ಒಂದು ಕೊಟ್ಟಿಗೆ ಗೊಬ್ಬರ ಅದೆಲ್ಲ ಮತ್ತೆ ಹಾಕಿಬಿಟ್ಟು ಮತ್ತೆ ಒಂದು 6 ತಿಂಗಳು ಲೆವೆಲ್ಗೆ ಆದಮೇಲೆ ಮತ್ತೆ ಒಂದು ಸತಿ ಕಟ್ಟಿಂಗ್ ಮಾಡಿಸ್ತೀವಿ ಅದನ್ನ. ಅವಾಗ ಅದಾದಮೇಲೆ ಇದ್ದು ಒಂದು ವರ್ಷದ ಮೇಲೆ ಆದಮೇಲೆ ಇದ್ದು ಮತ್ತೆ ಇನ್ನೊಂದು ಸತಿ ಕಟ್ಟಿಂಗ್ ಬಿಟ್ಟು ನಾವು ಅವಾಗ ಇದರಲ್ಲಿ ಹೋಗ್ತೀವಿ ಸರ್. ಮತ್ತೆ ಈಗ ದಾಳಿಂಬೆ ಬೆಳೆಗೆ ಏನೇನು ಗೊಬ್ಬರಗಳು ಕೊಡಬೇಕಾಗ್ತದೆ ಸರ್? ಕೊಟ್ಟಿಗೆ ಹಂತದಲ್ಲಿ ಕೊಡಬೇಕಾಗ್ತದೆ ಸರ್? ಸಣ್ಣ ಬಿದ್ದಲ್ಲಿ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಕೊಟ್ಕೊಂತ ಹೋಗ್ತೀವಿ. ಸರ್ಕಾರಿ ಗೊಬ್ಬರ ಕಡಿಮೆ ಪ್ರಮಾಣದಲ್ಲಿ ಕೊಟ್ಕೊಂತ ಹೋಗಿ ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಕೊಟ್ಕೊಂತ ಹೋಗ್ತದೆ. ಹ್ಞೂ ಸರ್. ಕೊಟ್ಟಿಗೆ ಗೊಬ್ಬರಕ್ಕೆ ನಿಮ್ಮ ಮೂಲ ಏನು ಸರ್? ನಮ್ಮ 2 ಎಮ್ಮೆ ಇದೆ, 2 ಎತ್ತುಗಳು ಇದೆ, ಜೊತೆಗೆ ಪಟ್ಲಿ ಕುರಿಗಳು ಸಾಕಾಣಿಕೆ ಮಾಡ್ಕೊಂಡಿವಿ. ಅದರದ್ದೆಲ್ಲ ಸ್ವಲ್ಪ ನಾವು ಬೇರೆ ಕಡೆಯಿಂದ ತೊಗೊಂಡಿದ್ ಮಾಡೋಕ್ಕಿಂತ ನಮ್ಮಲ್ಲೇ ಇರ್ತಕ್ಕಂಥ ಇದನ್ನ ನಾವು ಮಾಡ್ತಾಯಿದ್ದೀವಿ ಸರ್. ಒಟ್ಟು ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಹಾಂ ಸರ್, ಇವೆಲ್ಲ ಎಲ್ಲ ಸಿಗುತ್ತೆ. ಸಿಗುತ್ತೆ ಸರ್. ಮತ್ತೆ ಹೆಚ್ಚು ಬೇಕಂದ್ರೆ ಬೇರೆ ಕಡೆಯಿಂದ ನಾವು ಒಂದು ಟ್ರಿಪ್ಪಿಗೆ ಇಷ್ಟಂತೇಳಿ ಟ್ಯಾಕ್ಟರ್ ಲೋಡ್ ಅಂತೇಳಿ ತೊಗೊಂತೀವಿ ಸರ್. ತೊಗೊಂತೀವಿ ಸರ್. ಈ ಕಡೆ ಎಲ್ಲ ರೇಟ್ ಸರ್? 300 ರೂಪಾಯಿ ಒಂದು ಟ್ರಿಪ್ ಟ್ಯಾಕ್ರಿ ಏರೋದು ಬಿಟ್ಟು ಸರ್ ಅದು ತೊಗೊಂತೀವಿ ಸರ್. ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೊಂಡು ಹಾಕ್ತೀವಿ ಸರ್. ಸರ್, ಈಗ ನಿಮಗೆ ಈ ದಾಳಿಂಬೆ ಕೃಷಿ ಮಾಡಬೇಕಂತಕ್ಕಂಥ ಉದ್ದೇಶಗಳನ್ನು ಹೇಳಿದ್ರಿ, ಈ ಬೆಳೆಯ ನಿರ್ವಹಣೆ ಬಗ್ಗೆನೂ ಹೇಳಿದ್ರಿ, ಆದರೆ ಈ ದಾಳಿಂಬೆ ಬೆಳೆಗೆ ರೋಗಗಳು ಏನೇನು ಬರ್ತದೆ ಸರ್? ಸ್ಟಾರ್ಟಿಂಗ್ ವರ್ಷ ನಮಗೆ ಚೆನ್ನಾಗಾಯ್ತು ಸರ್, ತಿರುಗಿ ವರ್ಷನೂ ಚೆನ್ನಾಗಿ ಬಂತು ಫಸಲು. ಹಿಂದಿನ ವರ್ಷ ಭಾಳ ಲಾಸ್ ಆಯ್ತು ಸರ್, ಯಾಕಂದ್ರೆ ಮಳೆ ಜಾಸ್ತಿ ಇದಾಗಿಬಿಟ್ಟು ನಮ್ಮ ನಿರ್ವಹಣೆ ಸ್ವಲ್ಪ ನಮ್ಮ ಕಡೆಯಿಂದ ಸ್ವಲ್ಪ ತೊಂದರೆಗಳು ಇದಾಗಿಬಿಟ್ಟು ಹಾಕಿರ್ ಬಂಡವಾಳಕ್ಕೇನು ಲಾಸ್ ಇಲ್ಲ ಸರ್. ಬರು ಸರ್, ಈಗ ಬೇರೆ ಮೆಕ್ಕೆಜೋಳ ರಾಗಿ ಅವೆಲ್ಲ ನೋಡ್ಕೊಂಡ್ರೆ ಸರ್ ಒಂದು ಮಳೆ ಹೋದ್ರೆ ಹೋಗ್ಬಿಡ್ತು ಸರ್. ಇದು ಆ ರೀತಿ ಏನು ಆಗಲ್ಲ ಸರ್, ನಾವು ಹಾಕಿರೋ ಬಂಡವಾಳಕ್ಕೇನು ಇದಿರೋದಿಲ್ಲ, ಅದಕ್ಕೋಸ್ಕರ ಆ ರೀತಿ ಮಾಡ್ತೇವೆ. ಈಗ ನಿಮ್ಗೆ 1 ಎಕರೆಗೆ ಇಳುವರಿ ಎಷ್ಟೆಷ್ಟು ಬರ್ತಾ ಇದೆ ಸರ್? ಇಳುವರಿ ನಮ್ಮ ಮೇಲೆ ಡಿಪೆಂಡ್ ಸರ್ ಅದು. ಹಾಂ ಸರ್, ನಾವು ಹೆಂಗೆ ಕೊಟ್ಟಿಗೆ ಗೊಬ್ಬರ ಅದನ್ನೆಲ್ಲ ಜಾಸ್ತಿ ಯಾರು ಇದು ಮಾಡ್ಕೊಂತ ಹೋಗ್ತಾರ ಅವ್ರ ಮೇಲೆ ಹೆಚ್ಚೆಚ್ಚಿಗೆ ಬರುತ್ತೆ ಸರ್. ನೀವು ಹೆಂಗೆ ಮಾಡ್ತಾ ಇದ್ರಿ? ಹೆಂಗ್ರಿ ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ ಇದು ಮಾಡ್ತಾ ಇದೀವಿ ಸರ್, ಇಳುವರಿ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಸರ್. ಈಗ ದಾಳಿಂಬೆ ಖರೀದಿ ಮಾಡೋರು ಇದಾರಲ್ವಾ, ಹ್ಞೂ ಸರ್, ಅವರು ಈ ದಾಳಿಂಬೆಯನ್ನು ಡಿವೈಡ್ ಮಾಡ್ಕೊಳ್ತಾರೆ ಸಣ್ಣ ಕಾಯಿ. ಹಾಂ ಸರ್, ಅವ್ರು ಏನು ಮಾಡ್ತಾರೆ ಸರ್? ಅವರು 3 ಟೈಪ್ ಮಾಡ್ಕೊಂತಾರೆ ಸರ್. ಅವರು ನಾವು ಮಾತಾಡ್ಲಿಬೇಕಾದ್ರೆ ಏನು ಮಾಡ್ತೀವಿ ಅಂದ್ರೆ 100 ಗ್ರಾಮ್ ಮೇಲ್ಪಟ್ಟು ಅಂತ ಮಾತಾಡ್ತೀವಿ ಸರ್. ಅವ್ರದಲ್ಲಿ 100 ಗ್ರಾಮಿ ಮೇಲ್ಪಟ್ಟು ಹಣ್ಣು ಕಟ್ ಮಾಡ್ಬೇಕಂತ ನಾವು ಕಟ್ ಮಾಡ್ಕೊಂಬಂದು ಒಂದಲ್ಲಿ ರಾಶಿ ಹಾಕ್ತೀವಿ. ಅದರಲ್ಲಿ ಅವ್ರು ಏನು ಮಾಡ್ತಾರೆ ಅಂದ್ರೆ ಸರ್ A1, A2, S ಅಂತ ಮಾಡ್ಕೊಂತಾರೆ ಸರ್. ಎ1 ಅಂದ್ರೆ ಅದರ ಲಕ್ಷಣ ಹೆಂಗೆ? ದೊಡ್ಡ ಸೈಜ್ ಅವರು, ಆದರೆ ಒಬ್ಬೊಬ್ರು ಎಸ್ ಅಂತ ಮಾಡ್ಕೊಂತಾರೆ ಸರ್. ಎಸ್ ಅಂದ್ರೆ 400 ಗ್ರಾಮ್ ಎಂದು, 300 ಗ್ರಾಮ್ ಎಂದು ಆ ರೀತಿ ಮಾಡ್ಕೊಂತಾರೆ ಸರ್. ಎಸ್ ಪಿ ಎಲ್ ಅಂತ ಮಾಡ್ಕೊಂಡ್ರೆ ಸರ್ 250 ಗ್ರಾಮಿನ ಲೆಕ್ಕಕ್ಕೆ ಅವ್ರು ಮಾಡ್ಕೊಂತಾರೆ ಸರ್. ಎ1 ಅಂತ ಮಾಡ್ಕೊಂಡ್ರೆ ಸರ್ 100 ಗ್ರಾಮಿಂದ 150 ಗ್ರಾಮ್ ಎಂದು ಅದನ್ನು ಮಾಡ್ಕೊಂತಾರೆ ಸರ್. ಸೈಜ್ಗೆ ಅನುಗುಣವಾಗಿ ಹಾಂ, ಅವ್ರು ಬೇರೆ ಬೇರೆ. ನಮ್ಮ ಹತ್ರ ರೇಟ್ ಮಾತ್ರ ಒಂದೇ ರೇಟ್ ಸರ್. ನಾವು 60 ರೂಪಾಯಿ ಮಾತಾಡಿ ಅಂದ್ರೆ 60 ರೂಪಾಯಿ ತೊಗೊಂತಾರೆ ಸರ್. ಅವ್ರು ಹೆಂಗೆ ಹೆಂಗೆ ಬೇಕು ಹಂಗೆ ಆ ರೀತಿ ಮಾಡ್ಕೊಂತಾರೆ ಸರ್. ಹಾಂ ಸರ್, ಯಾವುದೇ ಸೈಜ್ ಇದ್ರೂ ನಿಮ್ಗೆ ಒಂದೇ ರೇಟ್? ಒಂದೇ ರೇಟ್ ಸರ್. ನಾವೇನಿದ್ರು ಬಾಕ್ಸ್ ಕೌಂಟ್ ಮಾಡ್ಕೋಬೇಕು. ಹಾಂ ಸರ್, ನಾವು 60 ರೂಪಾಯಿ ಲೆಕ್ಕ 60 ಇದ್ರೆ 60, 50 ಇದ್ರೆ 50, ಯಾವ ರೀತಿ ರೇಟ್ ನಾವು ಮಾತಾಡಿರ್ತೀವೋ ಅದೇ ರೀತಿ ನಮ್ಮ ಕೌಂಟ್ ಸರ್. ಸೈಜಿಗೆ ಅನುಗುಣವಾಗಿ ಏನು ರೇಟ್? ಇಲ್ಲ ಸರ್, ನೀವು ಮೊದಲೇನು ಮಾತಾಡಿರ್ತೀವೋ ಅದೇ ರೀತಿ ಸರ್. ಈಗ ಖರೀದಿದಾರರು ಯಾರು ಅಕ್ಕಪಕ್ಕದಲ್ಲಿರೋರು ಸರ್? ಇಲ್ಲ ಸರ್, ನಮ್ಮಲ್ಲಿ ಹೊಸದುರ್ಗ ಅಂತ ಸರ್, ಹೊಸದುರ್ಗದಿಂದ ಒಬ್ಬ ಶಶಿಧರ್ ಅಂತ, ಈಗ ನಂದು ಈಗ ಬಂದ್ರೆ 4ನೇ ವರ್ಷ ಸರ್. ನಾನು ಬೇರೆ ಯಾರಿಗೂ ಕೊಟ್ಟಿಲ್ಲ ಸರ್, ಒಬ್ಬರೇ ಖರೀದಿದಾರ ಸರ್. ಹೇಗೆ ಈಗ ದುಡ್ಡಿನ ಸರ್ ಅವರು ಹೆಂಗೆ ಪೇಮೆಂಟ್ ಮಾಡ್ತಾರೆ? ಪೇಮೆಂಟ್ ಸರ್ ಹೊಲದಲ್ಲೇ ಕ್ಯಾಶ್ ಕೊಡ್ತಾರೆ ಸರ್. ಹಾಂ ಸರ್, ಗಾಡಿ ತೂಕ ಆಗತ್ತಳ್ಳೆ ಸರ್ ಎಲ್ಲ ಪೇಮೆಂಟ್ ಎಲ್ಲ ಕ್ಯಾಶ್ ಕೊಟ್ಬಿಟ್ಟು ಹೋಗ್ತಾರೆ ಸರ್. ಎಷ್ಟಾಗುತ್ತೆ ನಿಮಗೆ ವರ್ಷಕ್ಕೆ ಸರ್? ಅದು ನಮ್ಮದು ಆ ಇದ್ದಿದ್ದಂಗೆ ಸರ್, ಅವತ್ತು ಎಷ್ಟು ಇರ್ತಾರೆ ಅಷ್ಟು ಪೇಮೆಂಟ್ ಕೊಟ್ಟು ಹೋಗ್ತಾರೆ ಸರ್. ಅಂದಾಜು ನಿಮಗೆ ಅದು ಕಟಿಂಗ್ ಎಲ್ಲಿವರೆಗೆ ಬರ್ತಾ ಇರ್ತದೆ ಸರ್? ಅದು ಈಗ ಏಪ್ರಿಲ್ ಮೇ ತಿಂಗಳಿಂದ ಲೇಟ್ ಆಗಿದ್ದು ಮಾಡಿರೋದಂತ ಸರ್, ಒಂದು 2 ತಿಂಗಳು ಸಿಗುತ್ತೆ ಸರ್. ಅಂತಂತೂ ಫಸ್ಟಿಗೆ ಸ್ಟಾರ್ಟಿಂಗು ಸ್ವಲ್ಪ 1 ತಿಂಗಳು ಚೆನ್ನಾಗಿ ಸಿಗುತ್ತೆ ಸರ್, ಆಮೇಲೆ ಅದು ಕಡಿಮೆ ಹಾಕ್ಯಂತ ಹೋಗುತ್ತೆ ಸರ್. ಈ ವಾರ್ಷಿಕ ಆದಾಯ ಎಷ್ಟಿದೆ ನಿಮಗೆ ದಾಳಿಂಬೆಯಿಂದ ಸರ್? ಈಗ 2 ವರ್ಷ ಲಾಸ ಸರ್. ಹೌದಾ? ಹಾಂ ಸರ್, ಮಳೆ ಜಾಸ್ತಿ ಲಾಭ ಬಂದಾಗ ಪರವಿಲ್ಲ ಸರ್. ಬೇರೆ ಬೆಳೆಗಳು ನೋಡ್ಕೊಂಡು ಸರ್, ರಾಗಿ ಮೆಕ್ಕೆಜೋಳ ಅವೆಲ್ಲ ಬೆಳೀತಿದ್ದು ಹತ್ತಿವಲ್ಲ, ಅವಕ್ಕೆ ನೋಡ್ಕೊಂಡು ಅದು ಉತ್ತಮ ಸರ್. ಸ್ವಲ್ಪ ಕಡಿಮೆ ನೀರು ಇರೋದಂತ ಸರ್, ಬೋರ್ವೆಲ್ ಈಗೆಲ್ಲ 600 ಅಡಿ 700 ಅಡಿ ಒಡಿಸೋದಂದ್ರೆ ಎಷ್ಟು ಬರುತ್ತೆ ಅದೇ ನಿಮಗೆ ವರ್ಷಕ್ಕೆ? ವರ್ಷಕ್ಕೆ ಈಗ ಕಡಿಮೆ ಇದೆ ಸರ್. ಸರ್, ಈಗ ನೀವು ದಾಳಿಂಬೆಯನ್ನೇ ಮುಂಚೆ ಬೆಳೆನ ಮಾಡ್ತಾ ಇದ್ದೀರಿ, ಮತ್ತೆ ನಿಮಗೆ ಬೇಕಾಗುವಂತ ಆಹಾರ ಬೆಳೆಗಳನ್ನ ಸರ್ ಬೇರೆ ಹೊಲಗಳು ಮಾಡ್ತಾ ಇದೀವಿ ಸರ್. ಅಲ್ಲಿ ಬ್ಯಾಡಿಗೆ ಮೆಣಸಿಕಾಯಿ ಅಂತ ಹಾಕಿವಿ ಸರ್, ಈಗ ಈ ವರ್ಷ ಅದು ಕೂಡ ಲಾಸ್ ಆಗಿದೆ. ಅದು ಮಳೆ ಜಾಸ್ತಿ ಆಗಿದೆ ಸರ್, ಏರೇನಿಲ್ಲ ಸರ್. ಅದು ನೀರು ಚೆನ್ನಾಗಿದೆ ಸರ್. ಮೆಕ್ಕೆಜೋಳ ಹಾಕಿದ್ದೀವಿ ಒಂದು ಸ್ವಲ್ಪ, ಮೆಕ್ಕೆಜೋಳ ಪರವಿಲ್ಲ ಸರ್, ಚೆನ್ನಾಗಾಯಿತು. ಬ್ಯಾಡಿಗೆ ಮೆಣಸಿಕಾಯಿ ಮಾತ್ರ ಲಾಸ್ ಆಗಿದೆ ಸರ್. ಲೇಬರ್ ಖರ್ಚು ಜಾಸ್ತಿ ಇದೆ ಸರ್. 6 ಎಕರೆ ಹಾಕಿದ್ವಿ ಸರ್, ಭಾಳ ಲಾಸ್ ಆಗಿದೆ ಸರ್. ಅದು ಕಾಯ ನಿಡ್ಕೊಂಡೆ ಸರ್, ಅದು ಎಲ್ಲ ಮಳೆಗೆಲ್ಲ ಕೊಳತು ಎಲ್ಲ ಇದಾಗಿ ಮಾರ್ಕೆಟಿಗೆ ಹೋದ್ರೆ ರೇಟ್ ಇಲ್ಲ ಸರ್. ಅದು ಒಳ್ಳೆ ಕಾಯಿ ಸುಮ್ಮನೆ 30,000 ಐತೆ ಅಂತಾರೆ ಸರ್. ಅದು ಒಳ್ಳೆ ಕಾಯಿನ ಬರ್ತಾ ಇಲ್ಲ ಅದರಲ್ಲಿ. ಮಳೆ ಜಾಸ್ತಿ ಆಯ್ತು, ಅದು ಸರಿಪಡಿಸ್ಲಿಕ್ಕೆ ಆಗ್ಲಿಲ್ಲ. ಆಗಲ್ಲ ಸರ್, ಕ್ಲೈಮೇಟ್ ಇದ್ರಿಂದ ನಾವು ಅಪೋಸಿಟ್ ಹೋಗಕ್ ಆಗಲ್ಲ ಸರ್, ಅದನ್ನ ಏನು ಇದು ಮಾಡಕ್ ಆಗಲ್ಲ, ಹಂಗಾಗಿ ಲಾಸ್ ಆಯ್ತು ಸರ್. ಮತ್ತೆ ಈಗ ನಿಮ್ಗೆ ಮನೆಗೆ ಬೇಕಾಗುವಂತ ಆಹಾರ ಬೆಳೆಗಳು ಈ ಜೋಳ ಆಗಿರ್ಬೋದು ಸರ್? ರಾಗಿ ಜೋಳ ಊಟ ಮಾಡಲ್ಲ ಸರ್, ರಾಗಿ ಊಟ ಮಾಡ್ತೀವಿ. ರಾಗಿ ಜಾಸ್ತಿ? ಹಾಂ, ರಾಗಿ ಹಾಕ್ಯಂತೀವಿ ಸರ್. ಮನೆಗೆ ಏನು ಬೇಕೋ ಅಷ್ಟು ಹಾಕ್ಯಂತೀವಿ. ಎಷ್ಟು ಹಾಕೊಳ್ತೀರಿ? ಒಂದು 1/2 ಎಕರೆ 1 ಎಕರೆ ಹಾಕ್ಯಂಡ್ರೆ ಆಗುತ್ತೆ, ಸಾಕಾಗುತ್ತೆ, ಆಗುತ್ತಾಗುತ್ತೆ. ಈಗ ನಿಮ್ಮ ಕುಟುಂಬದ ಬಗ್ಗೆ ಪರಿಚಯ ಹೇಳಿ ಸರ್. ನಮ್ಮನೆಯಲ್ಲಿ ನಮ್ಮಪ್ಪ, ನಮ್ಮಮ್ಮ, ನಮ್ಮಣ್ಣ, ನಮ್ಮ ತಮ್ಮ. ನಮ್ಮಣ್ಣರು ಹೈಸ್ಕೂಲು ಹೆಡ್ ಮಾಸ್ಟ್ರು, ನಮ್ಮ ತಮ್ಮ ವ್ಯವಸಾಯ ಮಾಡ್ತಾನೆ, ನಾನು ಜೊತೆಗೆಲ್ಲ ಮ್ಯಾನೇಜ್ ಮಾಡ್ಕೊಂತ ಹೋಗ್ತಾ ಇದೀವಿ. ಹಾಂ ಸರ್. ಚಂದ್ರಪ್ಪ, ಈ ಕೃಷಿ ಮಾಡೋದ್ರಿಂದ ಒಂದು ಸುಸ್ಥಿರವಾದ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀರಾ ಸರ್? ಈಗಿನ ತೋಟಗಾರಿಕೆ ಬೆಳಗ್ಗೆ ಬಂದ ಮೇಲೆ ಇದ್ದಿಡ್ದು ಸ್ವಲ್ಪ ಪರವಿಲ್ಲ ಅನಿಸ್ತ ಸರ್. ಬೇರೆ ಇದು ಮಾಡೋದ್ರಿಂದ ಸರ್, ನಾವು ಮನೆಯಲ್ಲಿ ಮಾಡೋರಿದ್ರೆ ಸರ್ ಅದು ಸ್ವಲ್ಪ ಆದಾಯ ಉಳಿಸಬಹುದು. ಬೇರೆ ಲೇಬರ್ ಕೊಟ್ಟಾಗ ಅವ್ರು ಕೂಟ ಮಾಡಿಸಿದೆ ಅಂದ್ರೆ ಅದು ಕೂಡ ಲಾಸ್ ಐತೆ ಸರ್. ಮನೆಯಲ್ಲಿ ಮಾಡಿರ್ಬೇಕು ಸರ್, 3-4 ಜನ ಮಾಡೋರಿದ್ರೆ ಮಾತ್ರ ಯಾವುದೇ ಬೆಳೆ ಆಗಲಿ ಸರ್, ಮೆಕ್ಕೆಜೋಳ ಆಗಲಿ, ರಾಗಿ ಆಗಲಿ, ಟೋಟಲ್ ಯಾವುದೇ ಮಾಡಿದ್ರು ಸರ್, ಮನೆಯಲ್ಲಿ ಮಾಡೋರಿದ್ರೆ ಮಾತ್ರ ಅವನು ಸ್ವಲ್ಪ ಉತ್ತಮವಾಗಿ ಆಗ್ತದೆ ಸರ್. ನಿಮಗೆ ಮದುವೆ ಆಗಿದ್ದೀನ? ಹಾಂ, ಆಗಿದೆ ಸರ್. ನನಗೆ 2 ಇಬ್ಬರು ಸರ್, ಹೆಣ್ಮಕ್ಳು, ಇಬ್ಬರು ಹೆಣ್ಮಕ್ಳು. ಅವ್ರಿಗೆ ಶಿಕ್ಷಣ ಅದು ಏನು? ಹಾಂ, ಓದಿಸ್ತಾ ಇದ್ದೀನಿ ಸರ್. ಇನ್ನು ಸರ್ ಒಬ್ಬಕಿನ 1ನೇ ಕ್ಲಾಸ್ ಓದ್ತಲ್ಲ, ಒಬ್ಬಕಿನ ಸೇರಿಸಿಲ್ಲ ಸರ್. ನಮ್ಮ ತಮ್ಮಗ ಒಬ್ಬ ಗಂಡು ಮಗ ಸರ್, ನಮ್ಮ ಅಣ್ಣಗ ಒಬ್ಬ ಮಗಳು, ಒಬ್ಬ ಮಗ ಸರ್. ಎಲ್ಲ ಕೂಡಿ? ಹಾಂ, ಕೂಡಿ ಇದೀವಿ ಸರ್, ಎಲ್ಲರ ಜೊತೆಗೆ ಇದೀವಿ ಸರ್. ಈಗ ಈ ಕೃಷಿಗೆ ಹಣಕಾಸಿನ ವ್ಯವಸ್ಥೆ ಎಲ್ಲ ಏನು ಮಾಡ್ಕೊತೀರಿ? ಏನು ಸಾಲ, ಹೊರಗಡೆ ಸಾಲ ತರೋದು ಅಥವಾ ಹೇಗೆ ಸರ್? ಸ್ಟಾರ್ಟಿಂಗ್ ಎಲ್ಲ ಬೇರೆ ಬೇರೆ ಕಡೆಯಿಂದ ಸ್ವಲ್ಪ ಇದು ಮಾಡಿದ್ವಿ ಸರ್, ಇನ್ವೆಸ್ಟ್ ಮಾಡಿಬಿಟ್ಟು ಮತ್ತೆ ಅದು ದಾಳಂಬ್ರಿ ಅಂದ್ರೆ ಸರ್ ಅದು ಮಾಡಲೇಬೇಕು ಸರ್. ಹಂಗಾಗಿ ಪರವಿಲ್ಲ ಸರ್, ಅದು ತೊಗೊಂಡವೆಲ್ಲ ಬೇರೆ ಕಡೆಗೆಲ್ಲ ಇದು ಮಾಡಿಬಿಟ್ಟು ಕೊಟ್ಟು ಈಗೆಲ್ಲ ಸ್ವಂತ ಮಾಡ್ತಾ ಇದೀವಿ ಸರ್. ಸಾಲದಿಂದ ಮುಕ್ತರಾಗಿದೆ? ಮುಕ್ತರಾಗಿ ಇನ್ನು 5 ದಿವಸ ಒಟ್ಟು ಪರವಿಲ್ಲ ಸರ್, ಅದರಿಂದ ಏನು ಲಾಸ್ ಏನಿಲ್ಲ ಸರ್ ಅನಿಸುತ್ತೆ. ಹಾಂ ಸರ್, ಈ ವರ್ಷ ಬೇಸ್ ಚೆನ್ನಾಗಾದ್ರೆ ಚೆನ್ನಾಗುತ್ತೆ. ನೀರಿನ ಮೂಲ ಹೇಗಿದೆ ಸರ್? ಬೋರ್ವೆಲ್ ಹಾಕ್ಸಿ ಹಾಕ್ಸಿ ಭಾಳ ಮೆತ್ತಗಾಗಿದ್ವಿ. ಹಾಂ ಸರ್, ಭಾಳ ಅಂದ್ರೆ ಸರ್ ಒಂದು 16 ಬೋರ್ ಹಾಕ್ಸಿದ್ವಿ ಸರ್ ನಾವು. ಅದರಲ್ಲಿ ಈಗ ಇತ್ತೀಚೆಗೆ ಒಂದು ಮಾತ್ರ ಬೋರ್ ನಮ್ಮ ಸಕ್ಸಸ್ ಆಗಿ ಸರ್, ಅದು 500 ಅಡಿಗೆ ಒಂದು ಬಿದ್ದು ಚೆನ್ನಾಗಿ ಹೊಡಿತಾ ಇದೆ ಸರ್. ಪಾಯಿಂಟ್ ಫೇಲ್ಯೂರ್ ಫೇಲ್ಯೂರ್ ಸರ್, ಬೀಳ್ತಾವೆ ಸರ್ ಎಲ್ಲ, ಒಂದೂವರೆ ಇಂಚು ಒಂದು ಇಂಚು ಅವು ಆಗಲ್ಲ ಸರ್, ಒಂದು ತಿಂಗಳು ಎರಡು ತಿಂಗಳು ಹೊಡಿತಾವು, ಮತ್ತೆ ಅವು ಆಪ್ ಆಗೋದು. ಸೊ ಬೋರ್ ಹಾಕ್ಸೋದಕ್ಕೆ ಸಿಕ್ಕಾಪಟ್ಟೆ? ಹಾಂ ಸರ್, ಅದಕ್ಕೆ ಅದು ಬೆಳೆದಿದ್ದೆಲ್ಲ ಅಲ್ಲೇ ಇದು ಮಾಡಿದ್ವಿ ಸರ್. ಈಗ ಪರವಾಗಿಲ್ಲ ಸರ್, ಒಂದು ಬೋರ್ ಚೆನ್ನಾಗಿದೆ ಆಗ ಸರ್, ಒಂದು 3 ಇಂಚ್ ನೀರು ಬರ್ತಾ ಐತೆ, ಅದರಿಂದ ಎಲ್ಲವನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ. ಈಗ ಸಾವಯವ ಕೃಷಿಗೆ ಆಸಕ್ತಿ ಜಾಸ್ತಿ ಆಗ್ತದೆ. ಹಾಂ ಸರ್. ನಿಮಗೆ ಈ ಥರದ ಆಸಕ್ತಿ ಜಾಸ್ತಿ ಆಗಿದೆ ಸಾವಯವ ಕೃಷಿ? ಹ್ಞೂ ಸರ್, ಈಗ ನಮ್ಮವು ಎಮ್ಮೆಗಳು ಎತ್ತುಗಳು ಅವೆಲ್ಲ ಇರೋದ್ರಿಂದ ಸರ್, ನಾವು ಅದರನ್ನೇ ಎಲ್ಲ ಗೊಬ್ಬರನ ಇದು ಮಾಡ್ಕೊಂಬಿಟ್ಟು ಮತ್ತೆ ಬೇರೆ ಗೊಬ್ಬರನೂ ತಗೊಂಬಿಟ್ಟು ಸರ್ಕಾರಿ ಗೊಬ್ಬರ ಕಡಿಮೆ ಯೂಸ್ ಮಾಡ್ತೀವಿ ಸರ್. ಹಾಂ ಸರ್. ಬೇರೆ ಇದಕ್ಕಾಗಿ ಏನಾದರೂ ತರಬೇತಿ ತಗೊಳ್ಳೋದು ಈ ಥರದ್ದೆಲ್ಲ ಮಾಡಿದ್ರೆ ಸರ್? ಇಲ್ಲ ಸರ್, ಬೇರೆ ಏನಿಲ್ಲ ಸರ್, ಇಲ್ಲೇ ಬೇರೆ ನಮ್ಮೂರಲ್ಲೇ ಮುಂಜಾನೆಯವರೆಲ್ಲ ನೋಡ್ಕೊಂಬಿಟ್ಟು ಪಕ್ಕದಲ್ಲಿ ಬೇರೆ ಬೇರೆ ನಮಗೆ ತಿಳಿದು ಬೇರೆ ಹತ್ರ ತಿಳ್ಕೊಂಡಲ್ಲಿ ಇದು ಮಾಡ್ತೀವಿ ಸರ್. ಈಗ ನಿಮ್ಮ ಕೃಷಿಗೆ ಅಂದ್ರೆ ಈ ಕಿಸಾನ್ ಸಮ್ಮಾನ್ ಅಂತೇಳಿ ರೈತರಿಗೆ ಪ್ರೋತ್ಸಾಹ ಬೀಳ್ತಾ ಇದೆ ಸರ್, ಕೊಡ್ತಾ ಇದೆ, ಸ್ವಲ್ಪ ಪರವಿಲ್ಲ ಸರ್, ಉಪಯೋಗ ಆಗ್ತಾ ಇದೆ ಸರ್, ಪರವಿಲ್ಲ ಸರ್. ಚಂದ್ರಪುರ ಸರ್, ಈಗ ಮುಖ್ಯವಾಗಿ ನೀವು ದಾಳಿಂಬೆ ಬೆಳೆಯನ್ನ ಬೆಳೀತಾ ಇದ್ರಿ. ಹಾಂ ಸರ್. ಆಹಾರ ಬೆಳೆಗಳಿಗೋಸ್ಕರ ಬೇರೆ ಬೇರೆ ಭೂಮಿಯಲ್ಲಿ ಟೊಮೆಟೊ, ರಾಗಿ, ಹ್ಞೂ ಸರ್, ಈ ತರದೆಲ್ಲ ಸರ್ ಬೆಳೀತಾ ಇದ್ರಿ. ಇದರ ಜೊತೆಗೆ ನಿಮ್ಮ ಬೇರೆ ಬೇರೆ ಏನಾದ್ರು ವ್ಯವಹಾರಗಳು ಸರ್? ಸಣ್ಣದಾಗಿ ವ್ಯಾಪಾರ, ಕಿರಾಣಿ ಅಂಗಡಿ ಮಾಡ್ಕೊಂಡಿದ್ದೀವಿ. ಹ್ಞೂ ಸರ್. ಮತ್ತು ಅದರಿಂದ ಸ್ವಲ್ಪ ಸರ್ ಮ್ಯಾನೇಜ್ ಮಾಡ್ತಾ ಇದೀವಿ ಸರ್, ಜೀವನಕ್ಕೆ ಇದಾಗಲಿ ಅಂತ ಹೇಳ್ಬಿಟ್ಟು ಸರ್ ಕಿರಾಣಿ ಶಾಪ್ ಇಟ್ಕೊಂಡಿದ್ವಿ ಸರ್. ಹ್ಞೂ ಸರ್. ಅದನ್ನು ನಿಮ್ಮ ಜೀವನಕ್ಕೆ ಸಹಾಯ? ಹಾಂ ಸರ್. ಅನುಕೂಲ ಆದರೆ ಕೃಷಿಗೂ ಬೇಕಾಗುವಂಥ ಇದಾಗುತ್ತಂತ ಸರ್, ಈಗ ಬೇರೆ ಇದು ಮಾಡ್ಲಿಕ್ಕಾಗಲ್ಲ ಅಂತೇಳಿ ಅದರಿಂದ ಸ್ವಲ್ಪ ಟ್ರಾನ್ಸಾಕ್ಷನ್ ಇದಾಗ್ತಾ ಇದೆ ಸರ್. ಈಗ ಯುವಕರಿಗೆ, ಕೃಷಿ ಕುಟುಂಬದ ಯುವಕರು ಕೃಷಿ ಮಾಡಬೇಕಂತ ಉತ್ಸಾಹದಲ್ಲಿ ಇರ್ತಾರೆ, ಅಂಥವ್ರಿಗೆ ನೀವು ಏನು ಹೇಳಕ್ಕೆ ಬಯಸ್ತೀರಿ? ಅವರು ಬೋರ್ವೆಲ್ ಇದ್ದು ಚೆನ್ನಾಗಿದ್ದು ದುಡಿಮೆ ಮನೆಯಲ್ಲಿ ಮಾಡೋರಿದ್ದು ಚೆನ್ನಾಗಿದ್ದಿದ್ದೀರ ಸರ್, ಮಾಡ್ಕೋಬಹುದು ಸರ್. ಒಳ್ಳೆಯದು ಚಂದ್ರಪುರ, ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ರೈತ ಬಾಂಧವರೇ, ಇದುವರೆಗೆ ದಾಳಿಂಬೆ ಬೆಳೆ ಅನುಭವ ಕುರಿತು ಶ್ರೀ ಚಂದ್ರಪ್ಪ ಆಲೂರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್. ಹನಿ ಹನಿಗೂಡ್ದ್ರೆ ಹಳ್ಳ, ತೆನೆ ತೆನೆಗೂಡ್ದ್ರೆ ಬಳ್ಳ, ಹನಿ ಹನಿಗೂಡ್ದ್ರೆ ಹಳ್ಳ, ತೆನೆ ತೆನೆಗೂಡ್ದ್ರೆ ಬಳ್ಳ, ಹನಿ ಹನಿಗೂಡ್ದ್ರೆ ಹಳ್ಳ, ತೆನೆ ತೆನೆಗೂಡ್ದ್ರೆ ಬಳ್ಳ. ದೊಡ್ಡೋರು ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣಣ್ಣ, ಜಾಣ ಕೇಳಣ್ಣ. ಹತ್ತು ಕಟ್ಟೋ ಬದ್ಲು ಒಂದು ಮುತ್ತು ಕಟ್ಟಿ ನೋಡು, ಹತ್ತು ಕಟ್ಟೋ ಬದ್ಲು ಒಂದು ಮುತ್ತು ಕಟ್ಟಿ ನೋಡು. ಕೇಳೋ ಗಾದೆಯ ಈ ಮಾತು ಬಾಳೋ ಹಿಂಗೆ ಯಾವತ್ತು, ಹಿಂಗೆ ಯಾವತ್ತು. ಹನಿ ಹನಿಗೂಡ್ದ್ರೆ ಹಳ್ಳ, ತೆನೆ ತೆನೆಗೂಡ್ದ್ರೆ ಬಳ್ಳ, ಹನಿ ಹನಿಗೂಡ್ದ್ರೆ ಹಳ್ಳ, ತೆನೆ ತೆನೆಗೂಡ್ದ್ರೆ ಬಳ್ಳ. ದೊಡ್ಡೋ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣಣ್ಣ, ಜಾಣ ಕೇಳಣ್ಣ. ಬಡ್ಡಿ ಏರಿಸಿ ಸಾಲ ಕೊಟ್ಟು ಸೂಲ ಹಾಕ್ತಾರೆ, ಸಾಲ ಕೊಟ್ಟು ಸೂಲ ಹಾಕ್ತಾರೆ. ಸಾಲ ಗೀಲ ಅಂತ ಕೇಳಿದ್ರೆ ಗದ್ದೆ ಮನೆ ಮಡುಗು ಅಂತಾರೆ, ಅಂತಾರೆ. ಬಡ್ಡಿ ಚಕ್ರ ಬಡ್ಡಿ ಏರಿಸಿ ಸಾಲ ಕೊಟ್ಟು ಸೂಲ ಹಾಕ್ತಾರೆ, ಸಾಲ ಕೊಟ್ಟು ಸೂಲ ಹಾಕ್ತಾರೆ, ಸಾಲ ಕೊಟ್ಟು ಸೂಲ ಹಾಕ್ತಾರೆ. ರಾಶಿ ರೊಕ್ಕ ಇರೋರೆಲ್ಲ ರಾಜು ತಪ್ಪನಂಗಿರಬೇಕು ರಾಶಿ ರೊಕ್ಕ ಇರೋರೆಲ್ಲ ರಾಜು ತಪ್ಪನಂಗಿರಬೇಕು ರಾಶಿ ರೊಕ್ಕ ಇರೋರೆಲ್ಲ ರಾಜು ತಪ್ಪನಂಗಿರಬೇಕು ರಾಶಿ ರೊಕ್ಕ ಇರೋರೆಲ್ಲ ರಾಜು ತಪ್ಪನಂಗಿರಬೇಕು ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ಟೋಪು ಹನಿ ಹನಿ ಗೂಡ್ದ್ರೆ ಹಳ್ಳ ತೆನೆ ತೆನೆ ಗೂಡ್ದ್ರೆ ಬಳ್ಳ ಹನಿ ಹನಿ ಗೂಡ್ದ್ರೆ ಹಳ್ಳ ತೆನೆ ತೆನೆ ಗೂಡ್ದ್ರೆ ಬಳ್ಳ ದೊಡ್ಡೋ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಾರಣ ಜಾಣ ಕೇಳಣ್ಣ ಒಂದಾಗಿ ನಾವು ಉತ್ತಾಗ ಸಿದಿಗಿದೆ ಕೈಯಲ್ಲಿ ಈನಾಡ ಪ್ರಾಣ ಹಳ್ಳಿಲಿ ಹೌದು ಈನಾಡ ಪ್ರಾಣ ಹಳ್ಳಿಲಿ ಬೆಳೆಸೋಣ ಸಹಕಾರ ನಮ್ಮಲ್ಲಿ ಎಲ್ಲರೂ ಕೂಡಿ ಬಾಳೋಣ ಹೊಸ ಬಾಳನಾಂದಿ ಹಾಡೋಣ ಎಲ್ಲರೂ ಕೂಡಿ ಬಾಳೋಣ ಹೊಸ ಬಾಳನಾಂದಿ ಹಾಡೋಣ ಕೋಲು ಕೋಲನ ಕೋಲಿ ಕೋಲು ಕೋಲನ ಕೋಲಿ ಕೋಲು ಕೋಲನ ಕೋಲಿ ಹತ್ತಿ ಈಗ ಹೂವಾಡುವ ಮತ್ತು ಕಾಯಿ ಬಿಡುವ ಹಂತದಲ್ಲಿದೆ. ತಾಪಮಾನ ಹೆಚ್ಚಾಗಿದ್ದು ಎರಡು ಕಾರಣಗಳಿಂದಾಗಿ ಹೂವು ಕಾಯಿ ಉದುರುವಿಕೆ ರೈತರಲ್ಲಿ ಆತಂಕ ಮೂಡಿಸಿದೆ. ತಾಪಮಾನ ಹೆಚ್ಚಾಗಿ ಉದುರುವ ಕ್ರಿಯೆಗೆ ಅಜೈವಿಕ ಒತ್ತಡ ಎಂದು ಕರೆಯಲಾಗುತ್ತಿದ್ದು, ಇದರ ನಿಯಂತ್ರಣಕ್ಕೆ ಲಘು ಪೋಷಕಾಂಶಗಳಾದ ಬೋರಾನ್ 20% 2 ಗ್ರಾಂ ಸಿಂಪಡಿಸಬೇಕು. ಇತರೆ ಲಘು ಪೋಷಕಾಂಶಗಳಾದ ಸತು, ಮ್ಯಾಗ್ನೀಷಿಯಂ, ಕಬ್ಬಿಣದ ಸಲ್ಫೇಟ್ಗಳನ್ನು ಚಿಲೇಟೆಡ್ ರೂಪದಲ್ಲಿ ಬಳಸಬೇಕು. ಒಂದು ಬಾರಿ NAA ಸಸ್ಯ ಚೋದಕವನ್ನು 0.25 ಮಿಲಿಲೀಟರ್ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಗುಲಾಬಿ ಕಾಯಿಕೊರಕ ಹುಳುವಿನ ಬಾಧೆಯಿಂದ ಮೊಗ್ಗುಗಳು ತೆರೆದು ಉದುರುತ್ತವೆ. ಇದರ ಹತೋಟಿಗೆ ಮೋಹಕ ಬಲೆಗಳ ಬಳಕೆ, ಅನೇಕ ಕೀಟನಾಶಕಗಳು, ಉದಾಹರಣೆಗೆ ಪರಮೆಥ್ರಿನ್, ಅಸಿಫೇಟ್ ಮುಂತಾದ ಕೀಟನಾಶಕಗಳನ್ನು ತಜ್ಞರ ಸಲಹೆಯಂತೆ ಬಳಸಬೇಕು. ನೀರಿನ ನಿರ್ವಹಣೆ ಬಹುಮುಖ್ಯವಾದದ್ದು. ಸ್ವಲ್ಪ ಒತ್ತಡ ಉಂಟು ಮಾಡುವುದು ಹತೋಟಿಯ ಒಂದು ಕ್ರಮ. ಎಲೆಗಳು ಕೆಂಪಾಗುವುದು ಕಂಡುಬಂದಿದ್ದು, ಇದರ ನಿಯಂತ್ರಣಕ್ಕೆ ಈ ಮೊದಲೇ ತಿಳಿಸಿದಂತೆ ಮೆಗ್ನೀಷಿಯಂ ಸಲ್ಫೇಟ್ ಅಥವಾ ನೀರಿನಲ್ಲಿ ಕರಗುವ ಗೊಬ್ಬರಗಳನ್ನು 15 ದಿನಗಳಿಗೊಮ್ಮೆ ಸಿಂಪಡಿಸುತ್ತಿರಬೇಕು. ಹೆಚ್ಚಿನ ಮಾಹಿತಿಗಾಗಿ ಮಾನ್ಯ ವಿಸ್ತರಣಾ ಮುಂದಾಳು ಮೊಬೈಲ್ ಸಂಖ್ಯೆ 9480247745 ಹಾಗೂ ಸಹಾಯಕ ಪ್ರಾಧ್ಯಾಪಕರು ಮೊಬೈಲ್ ಸಂಖ್ಯೆ 9482627239 ಕೃಷಿ ವಿಸ್ತರಣಾ ಕೇಂದ್ರ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಕೊಪ್ಪಳ ಇವರನ್ನು ಸಂಪರ್ಕಿಸಬಹುದು. ರೈತ ಬಾಂಧವರೇ ಕೇಳಿ ಕೃಷಿ ಗೀತೆಯನ್ನು. ಕೇಳುಗರೆ, ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತು ಸಿರಿತನದ ಸಿರಿಧಾನ್ಯಗಳು ಎಂಬ ಸರಣಿ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು, ಕಲಬುರಗಿ ಮತ್ತು ಹೊಸಪೇಟೆ ಕೇಂದ್ರಗಳಿಂದ ಪ್ರತಿ ಬುಧವಾರ ಸಂಜೆ 7:20 ಪ್ರಸಾರವಾಗಲಿದೆ. ಒಟ್ಟು 52 ಕಂತುಗಳಲ್ಲಿ ಈ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮಗಳ ಪ್ರಾಯೋಜಕರು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ತಪ್ಪದೆ ಕೇಳಿ ಸಿರಿತನದ ಸಿರಿಧಾನ್ಯಗಳು ಕಾರ್ಯಕ್ರಮ ಪ್ರತಿ ಬುಧವಾರ ಸಂಜೆ 7:20. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಘವ್ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿವರೆಗೂ ಉಚಿತ ವಸತಿ ಹಾಗೂ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶದ ಸಮಯ ಬೆಳಗ್ಗೆ 9:30 to 12:00. ಭೇಟಿ ನೀಡಿ ಶ್ರೀರಾಘವ್ ಸ್ಕೂಲ್ ಫಾರ್ ದಿ ಬ್ಲೈಂಡ್, 421/I ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ, ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0802525152 0802525253. ಕೇಳಿ ರೈತರಿಗೆ ಸಲಹೆ. ಮಾಗಿ ಉಳುಮೆ ಪರಂಪರಾಗತವಾಗಿ ರೈತರು ಅಳವಡಿಸಿಕೊಂಡಿರುವ ಉತ್ತಮ ಬೇಸಾಯ ಕ್ರಮಗಳಲ್ಲಿ ಒಂದಾಗಿದೆ. ಇದು ಕೃಷಿ ಚಟುವಟಿಕೆಯ ಆರಂಭ. ಬೇಸಿಗೆಯ ಸಮಯದಲ್ಲಿ ಇಳಿಜಾರಿಗೆ ಅಡ್ಡವಾಗಿ ಇದಕ್ಕಾಗಿ ವಿನ್ಯಾಸಗೊಳಿಸಿದ ವಿಶೇಷ ಉಪಕರಣದಿಂದ ಸೂಕ್ತ ಸಮಯದಲ್ಲಿ ಸಮರ್ಪಕ ಮಣ್ಣಿನ ತೇವಾಂಶದಲ್ಲಿ ಸರಿಯಾದ ಪದ್ಧತಿಯಿಂದ ಮಣ್ಣಿನ ಹೊರಪದರವನ್ನು ತೆರೆದು ಕೆಳಗಿನ ಮಣ್ಣನ್ನು ಬಿಸಿಲಿನ ತಾಪಕ್ಕೆ ಹೊರಚಾಚಿ ಸೋಂಕುರಹಿತವಾಗಿಸುವುದು ಇದು. ಇಲ್ಲಿ ಸರಿಯಾದ ತೇವಾಂಶದ ಅವಶ್ಯಕತೆ ಇರುತ್ತದೆ. ಏಕೆಂದರೆ ತಡವಾದಂತೆ ಸೂರ್ಯನ ಶಾಖದಿಂದ ಮಣ್ಣಿನಲ್ಲಿನ ತೇವಾಂಶ ಆವಿಯಾಗಿ ಮಣ್ಣು ಗಟ್ಟಿಯಾಗಿ ಕಠಿಣವಾಗುವುದರಿಂದ ಭೂಮಿಯನ್ನು ಉಳುಮೆ ಮಾಡುವುದು ಕಷ್ಟವಾಗುತ್ತದೆ. ಇದಕ್ಕೆ ಹೆಚ್ಚಿನ ಶಕ್ತಿ ಮತ್ತು ಇಂಧನ ಬೇಕಾಗುತ್ತದೆ. ಆದ್ದರಿಂದ ಸಕಾಲದಲ್ಲಿ ಮಾಗಿ ಉಳುಮೆ ಮಾಡುವುದು ಅವಶ್ಯಕವಾದದ್ದು. ಮಾಗಿ ಉಳುಮೆಯನ್ನು ಹೀಗೆಯೂ ಬಣ್ಣಿಸಬಹುದಾಗಿದೆ. ಬೆಳೆಯು ತನ್ನ ಜೀವಿತ ಅವಧಿಯನ್ನು ಪೂರ್ಣ ಮುಗಿಸುವುದು ಅಥವಾ ಮಾಗುವುದು. ಹೀಗಾದಾಗ ಬೆಳೆಗಳನ್ನು ಕಟಾವು ಮಾಡಲಾಗುವುದು. ನಂತರ ಮುಂದಿನ ಹಂಗಾಮಿನಲ್ಲಿ ಬೆಳೆಯನ್ನು ಬೆಳೆಯಲು ಭೂಮಿಯನ್ನು ಸಿದ್ಧಗೊಳಿಸುವುದೇ ಮಾಗಿ ಉಳುಮೆ. ಇದನ್ನು ಎತ್ತಿನ ನೇಗಿಲಿನಿಂದ ಅಥವಾ ಟ್ರ್ಯಾಕ್ಟರ್ ಚಾಲಿತ ಕಬ್ಬಿಣದ ರೆಂಟೆಯಿಂದ ಮಾಡುವುದು ವಾಡಿಕೆಯಾಗಿದೆ. ಮಣ್ಣು ಮತ್ತು ನೀರು ಪ್ರಕೃತಿಯ ಅಮೂಲ್ಯ ಸಂಪನ್ಮೂಲಗಳು. ಜನಸಂಖ್ಯೆ ಅತ್ಯಧಿಕ ವೇಗದಲ್ಲಿ ಬೆಳೆಯುತ್ತಿರುವ ಇಂದಿನ ದಿನಗಳಲ್ಲಿ ಅದಕ್ಕೆ ಅನುಗುಣವಾಗಿ ಆಹಾರ ಉತ್ಪಾದನೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಏಕೆಂದರೆ ಆರೋಗ್ಯಯುತವಾದ ಮಣ್ಣಿನಲ್ಲಿ ಉತ್ತಮ ಬೆಳೆ ಎಂಬ ಮಾತನ್ನು ಮರೆತು ನಾವು ಸೇವಿಸುವ ಆಹಾರವು ಉತ್ಪಾದನೆಯಾಗುವುದು ಮಣ್ಣಿನಿಂದಲೇ ಎಂಬ ಅಂಶವನ್ನು ಗಣನೆಗೆ ತೆಗೆದುಕೊಳ್ಳದೆ ಅದನ್ನು ನಿರ್ವಹಣೆ ಮಾಡುವಲ್ಲಿ ಸಾಕಷ್ಟು ಅಲಕ್ಷ್ಯವನ್ನು ತೋರಲಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಮಣ್ಣು ಮತ್ತು ನೀರಿನ ಸರಿಯಾದ ನಿರ್ವಹಣೆ ಇಂದಿನ ತುರ್ತು ಆದ್ಯತೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಗಮನಿಸಬೇಕಾದ ಕೆಲವು ಅಂಶಗಳು ಹೀಗಿವೆ. ಮಣ್ಣಿನಲ್ಲಿನ ಸಾವಯವ ಅಂಶ ಕಾಯ್ದುಕೊಳ್ಳಲು ಮಾಗಿ ಉಳುಮೆಯಿಂದ ಸಹಾಯಕವಾಗುವುದರೊಂದಿಗೆ ಪೋಷಕಾಂಶಗಳನ್ನು ಮಣ್ಣಿಗೆ ಮರಳಿ ಸೇರಿಸಿ ಅದರ ಮೂಲಕ ಕೃಷಿ ವೆಚ್ಚ ಕಡಿಮೆ ಮಾಡಲು, ಬೆಳೆ ಕಟಾವು ನಂತರ ಹದ ನೋಡಿ ಮಾಗಿ ಉಳುಮೆ ಮಾಡಿ ಬೆಳೆಯುಳಿಕೆಗಳನ್ನು ಮಣ್ಣಿನಲ್ಲಿ ಬೆರೆಸಲು ಇದು ಸಹಕಾರಿ. ಮಾಗಿ ಉಳುಮೆ ಅನುಸರಿಸುವುದರಿಂದ ಹಿಂದಿನ ಹಂಗಾಮಿನ ಕೀಟಗಳು ಮತ್ತು ಅವುಗಳ ಉಳಿಕೆಗಳು ಮತ್ತು ರೋಗದ ಕಣಗಳು ಬಿಸಿಲು ಮತ್ತು ನೈಸರ್ಗಿಕ ನಿಯಂತ್ರಕಗಳಿಗೆ ತುತ್ತಾಗಿ ಪೀಡೆಗಳ ನಿರ್ವಹಣೆ ಸಮರ್ಪಕವಾಗಿ ಆಗಲು ಸಹಕಾರಿ ಆಗುತ್ತದೆ. ಇನ್ನು ಸಮಸ್ಯಾತ್ಮಕ ಕರ್ಲು ಜಮೀನು ಇದ್ದಲ್ಲಿ ಉಳುಮೆಗೆ ಮುನ್ನ ಜಿಪ್ಸಮ್ ಉಪ್ಪನ್ನ ಎಕರೆಗೆ 200 kg ಅಥವಾ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಹರಡಿ ನೇಗಿಲಿನಿಂದ ಉಳುಮೆ ಮಾಡಬಹುದು. ಇದರಿಂದ ಮುಂಗಾರು ಪೂರ್ವದ ಬೇಸಿಗೆ ಮಳೆ ಬಂದಾಗ ನೀರು ನಿಂತು ಮಣ್ಣಿನಲ್ಲಿರುವ ಕೆಟ್ಟ ಅಂಶ ತೆಗೆಯಲು ಸಹಕಾರಿ ಆಗುತ್ತದೆ. ಹೀಗೆ ಮಾಡುವುದರಿಂದ ಮಣ್ಣಿನ ಭೌತಿಕ ರಚನೆ, ಹವೆಯಾಡುವಿಕೆ ಉತ್ತಮಗೊಂಡು ಬೆಳೆಗಳ ಬೆಳವಣಿಗೆ ಉತ್ತಮಗೊಳ್ಳುತ್ತದೆ. ಮಾಗಿ ಉಳುಮೆ ಮಾಡುವಾಗ ಒಂದು ಸಂಗತಿಯನ್ನು ನೆನಪಿಡಬೇಕು. ಪರಂಪರಾಗತ ಬಹುವಾರ್ಷಿಕ ಕಳೆಗಳಾದ ಗರಿಕೆ, ಜೀಕು ಇರುವ ಹೊಲಗಳಿಂದ ಉಳುಮೆ ಸಾಧನೆಗಳನ್ನು ಇತರೆ ಭಾಗಗಳಿಗೆ ತೆಗೆದುಕೊಂಡು ಹೋಗುವಾಗ ಎಚ್ಚರ ವಹಿಸಬೇಕು. ಇಲ್ಲದಿದ್ದರೆ ಇಂತಹ ಕಳೆಗಳು ಇಡೀ ಹೊಲಕ್ಕೆ ಹರಡುತ್ತವೆ. ಆದುದರಿಂದ ಕಳೆಗಳಿರುವ ಭಾಗಗಳಿಗೆ ಸೀಮಿತವಾಗಿರಿಸಿ ಉಳುಮೆ ಕಾರ್ಯವನ್ನು ಮಾಡಬೇಕು. ಈ ಕರಿಕೆಯ ಬೇರುಗಳು ಮತ್ತು ಜೇಕಿನ ಗೆಡ್ಡೆಗಳನ್ನು ಆರಿಸಿ ತೆಗೆಯುವುದರಿಂದ ಮುಂದಿನ ಬೆಳೆಗಳಲ್ಲಿ ಈ ಕಳೆಗಳನ್ನು ಮಾಗಿ ಉಳುಮೆ ಹಂತದಲ್ಲಿ ನಿಯಂತ್ರಿಸಬಹುದು. ಇನ್ನು ಬದುಗಳನ್ನು ಹುಲ್ಲು ಹೊರತು ಇತರೆ ಕಳೆಗಳಿಂದ ಮುಕ್ತವಾಗಿಟ್ಟು ಕೀಟ ರೋಗಗಳ ವೃದ್ಧಿಗೆ ಅವಕಾಶವಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಮಾಗಿ ಉಳುಮೆಯಿಂದ ಕೃಷಿ ಭೂಮಿಯಲ್ಲಿನ ಮಣ್ಣು ಸಡಿಲವಾಗುವುದರಿಂದ ಮಳೆ ನೀರನ್ನು ಸಾಕಷ್ಟು ಪ್ರಮಾಣದಲ್ಲಿ ಭೂಮಿಯಲ್ಲಿ ಇಂಗುವುದಕ್ಕೆ ಸಹಕಾರಿ ಆಗುತ್ತದೆ. ಜೊತೆಗೆ ಬೇಸಿಗೆಯಲ್ಲಿ ವಾಯುಮಂಡಲದಲ್ಲಿರುವ ನೈಟ್ರೇಟ್ ಮಳೆ ನೀರಿನೊಂದಿಗೆ ಬೆರೆತು ಭೂಮಿಯಲ್ಲಿ ಇಂಗುವುದರಿಂದ ಭೂಮಿಯ ಫಲವತ್ತತೆಯಲ್ಲಿ ಸುಧಾರಣೆ ಆಗುತ್ತದೆ. ಇದರಿಂದ ಬೆಳೆ ಕಟಾವು ನಂತರ ಉಳಿದ ಕೃಷಿ ತ್ಯಾಜ್ಯ ವಸ್ತುಗಳು ಬೇಗನೆ ಕೊಳೆತು ಸಾವಯವ ಗೊಬ್ಬರ ಆಗುತ್ತದೆ. ಮಾಗಿ ಉಳುಮೆಯನ್ನು ಇಳಿಜಾರಿಗೆ ಅಡ್ಡಲಾಗಿ ಮಾಡುವುದರಿಂದ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡಬಹುದು. ಇದನ್ನು ಯಾವುದೇ ಕಾರಣಕ್ಕೂ ಇಳಿಜಾರಿನ ಗುಂಟ ಮಾಡಬಾರದು. ಬೇಸಿಗೆಯಲ್ಲಿ ಮಾಗಿ ಉಳುಮೆಯಿಂದ ತಯಾರಾದ ಜಮೀನು ಮುಂಗಾರು ಬೆಳೆಯಾಗುತ್ತಿದ್ದಂತೆ ಹರಗಿ ಬಿತ್ತಲು ಸುಲಭವಾಗುತ್ತದೆ. ಇದರಿಂದ ಬಿತ್ತಿದ ಬೀಜಗಳ ಮೊಳಕೆ ಪ್ರಮಾಣ ಹಾಗೂ ಸದೃಢ ಸಸಿಗಳ ಸಂಖ್ಯೆ ಹೆಚ್ಚಾಗಿ ಅಧಿಕ ಇಳುವರಿ ಪಡೆಯುವಲ್ಲಿ ಸಹಕಾರಿಯಾಗುತ್ತದೆ. ರೈತರಿಗೆ ಸಲಹೆ ಕೇಳಿದ್ರಿ. ಕೇಳಿ ಕೃಷಿ ಗೀತೆಯನ್ನ. ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ. ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ, ಹೆಚ್ಚು ಲಾಭ ಪಡೆಯಿರಿ. ಮೊದಲ ಮುಂಗಾರಿಗೆ ಯಾವ ತಳಿಗಳು ಇದ್ದರೆ ಅವನು ಹೇಳು ನಾನು ಬೆಳೆಯಲು. ಮೊದಲ ಮುಂಗಾರಿಗೆ ಯಾವ ತಳಿಗಳು ಇದ್ದರೆ ಅವನು ಹೇಳು ನಾನು ಬೆಳೆಯಲು.